ಪಂಚ ಪಾಂಡವರು ಮಾಡೇ ಅಂತ ಲೇಲ ಪಂಚ ಪಾಂಡವರು ಮಾಡೇ ಅಂತ ಲೇಲ ಕುಂತ ಕೇಳರೆ ಸಬ ದೈವ ಎಲ್ಲ ಕಾಶ್ಮೀರ ದೇಶ ಕಾರ ಜೋಳ ಸರದಾರ ಲಾಡಾಯ ಮಾಡೋದಕ ಒಂಟನಲ್ಲ ಸಂಗಟ ತೋಗೊಂಡ ದಂಡನಲ್ಲ ಬಾಣೋ ಬತ್ತಲೆ ಕವನ ಹೆಗಲ ಮ್ಯಾಲ ಬಾಣೋ ಬತ್ತಲೆ ಕವನ ಹೆಗಲ ಮ್ಯಾಲ ನಾಳೆ ಲಡಾಯಕ ಬಾರದಿದ್ರ ನಾಳೆ ಲಡಾಯಕ ಬಾರದಿದ್ರ ಪಾಂಡವರು ಎಲ್ಲರೂ ಹೆಂಗ ಸೊರಸಾರೆ ಪಾಂಡವರು ಎಲ್ಲರೂ ಹೆಂಗ ಸೊರಸಾರೆ ತಂದಿ ಬರವುವ ಕಾಲ ಬರತೇನೋ ರಣಕಂತ ತಯಾರಾದೋ ಸಣ್ಣ ಬಾಲ ಒಂಬತ್ತು ವರ್ಷ ಅವಂಗ ತುಂಬಿದ್ದಿಲ್ಲ ಬಾಣು ಬತ್ತಳೆ ಕವನ ಹೆಗಲ ಮ್ಯಾಲ ಬಾಣು ಬತ್ತಳೆ ಕವನ ಹೆಗಲ ಮ್ಯಾಲ ಚಕ್ರ ಬೆಂಬಲ ಕೋಟೆ ಕಟಿಸಾರಲ್ಲ ಚಕ್ರ ಬೆಂಬಲ ಕೋಟೆ ಕಟಿಸಾರಲ್ಲ ಸುತ್ತಲ್ಲ ನೋಡಿದರ ಎಲ್ಲ ಕೊಲ್ಲ ಸುತ್ತಲ್ಲ ನೋಡಿದರ ಎಲ್ಲ ಕೊಲ್ಲ ಹಸಿಗೂ ಸಾಬಿ ಮಾಲ ಸಮಿಸಿ ಮಾಡದೆ ಗಸಗಸರನದಾಗ ಒಕ್ಕನಲ್ಲ ದುಸಮಾನನ ಕರೆದಾನೋ ಎರಡು ಸಲ ಉಸಿಗಾಡೆ ಅಂಜೆ ಅಷ್ಟು ಅಡವೆ ಪಾಲ ಉಸಿಗಾಡೆ ಅಂಜೆ ಅಷ್ಟು ಅಡವೆ ಪಾಲ ಕಿಲ ಜೈರ ತಾಯತ್ತಾನೋ ಎಡಗಾಲ ಹಲೆಯ ಮ್ಯಾಲ ಬೀಕರದ ಮಾತೊಂದು ಆಡ್ಯಾನಲ್ಲ ನೀಚ ಅರ್ಜುನನ ಮಗನೇನಲ್ಲ ನೀಚ ಅರ್ಜುನ ಮಗನೇನಲ್ಲ ತಂದಿಗೆ ಸ್ವಪ್ನ ಬಿತ್ತು ರಾತ್ರಿ ಕಾಲ ತಂದಿಗೆ ಸ್ವಪ್ನ ಬಿತ್ತು ರಾತ್ರಿ ಕಾಲ ನನ್ನ ಸ್ವಪ್ನ ಹೋಸೆ ಹೋಗೋದಿಲ್ಲ ನನ್ನ ಸ್ವಪ್ನ ಹೋಸೆ ಹೋಗೋದಿಲ್ಲ ಹಸಿಗೂ ಸಾಭಿಮಾನಗ ಬಾಸಿಂಗ ಕಟ್ಟಿ ತೋರಿಸಿನ ಚೇತು ಮೈಯ ಮ್ಯಾಲ ಲಗ್ನದ ಸಂಗ್ರಾಮ ನಡೆದಿತ್ತಲ್ಲ ನನ್ನ ಸ್ವಪ್ನ ಹೋಸೆ ಹೋಗೋದಿಲ್ಲ ನನ್ನ ಸ್ವಪ್ನ ಹೋಸೆ ಹೋಗೋದಿಲ್ಲ ತಂದೆ ಬರು ಮಠ ಪ್ರಾಣ ಇಡದಾನಲ್ಲ ತಂದೆ ಬರು ಮಠ ಪ್ರಾಣ ಇಡದಾನಲ್ಲ ಜೈರ ತನ ದಡ ಶಿರವ ಹೊಡೆದಾನಲ್ಲ ಜೈರ ತನ ದಡ ಶಿರ ಹೊಡೆದಾನಲ್ಲ ಹೊತ್ತು ಮುಳುಗಿ ತಂತ ವರ ಬಿದ್ದ ಜೈರಾತ ನೋಡ್ಬೇಕಂತ ಬಂದ ಜಲ್ಲಲಿಲ್ಲ ಮಂದಿಗಿಂತ ಸಾವ ಮಳದ ಮ್ಯಾಲ ಗುರಿ ಇಟ್ಟರ ಗೋರಾತ ತಪ್ಪಲಿಲ್ಲ ಗುರಿ ಇಟ್ಟರ ಗೋರಾತ ತಪ್ಪಲಿಲ್ಲ ಆವಾಗ ಚಕ್ರ ಕೃಷ್ಣ ತೆಗೆದಾನಲ್ಲ ಜೈದ್ರಾತನ ದಡ ಶಿರವ ಹೊಡೆದಾನಲ್ಲ ಜೈದ್ರಾತನ ದಡ ಶಿರ ಹೊಡೆದಾನಲ್ಲ ಶಂಭೋ ಪಾಕಿರ ಸಾಹಿಬ ದರಗಾದ ಮ್ಯಾಲ ತುಂಬಾ ಬಂಗಾರ ಕಳಸ ಒಳೆದವಲ್ಲ ದೇಶಕ್ಕ ಜಾಹೀರಾತು ಗೊಡಚೆ ಮಿಗಿಲ ನಾಲ್ಕು ಹುಡುಗರ ಹಿಂಗ ಹೇಳಾರಲ್ಲ ನಾಲ್ಕು ಹುಡುಗರು ಹಿಂಗ ಹೇಳಾರಲ್ಲ ಸಾಲ ಸಾಯೇರ ನಮನಲ್ಲಿ ಮನ ಕೂಡಿಸ್ಯಾನೋ ಸ್ವಾಮಿ ಶಂಕರ ನಾವು ನೀವು ಕೂಡಿ ಆಡೋಣ ಜೋಡಿಲಿ ಬರ ಸಾನೆ ನಮನ ನಿಮನ ಕೊಡಿ ಶಾನೋ ಸಮೇಶ ಸನ ಸವೇರ ದೂರವಾಯನ ಕೇಳಿ ನೀವು ಬಂದೇ ಹಾಡೋದಕ್ಕ ನೀವು ಬಂದೇ ಹಾ